ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಇವರ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಜೂನ್ 21ರಂದು ಜರುಗಲಿದೆ. ಮಂಗಳೂರು ಪುರಭವನದಲ್ಲಿ ಪೂರ್ವಾಹ್ನ 8 ಗಂಟೆಗೆ, ಮೂಡಬಿದ್ರಿ ಆಳ್ವಾಸ್ ನುಡಿಸಿರಿ ವೇದಿಕೆಯ ಸಭಾಂಗಣದಲ್ಲಿ ಪೂರ್ವಾಹ್ನ 6:30-7:30, ಸುಳ್ಯದ ಕೆವಿಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಭಾಗವಹಿಸಿ. ಈ ಬಾರಿಯ ಘೋಷವಾಕ್ಯ ಮಾನವೀಯತೆಗಾಗಿ ಯೋಗ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಪ್ರಕಟಣೆ. ಇದೀಗ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಈ ಕುರಿತು ಅಡ್ಯನಡ್ಕದ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿಯವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಕೃಷಿ ಉತ್ಪನ್ನವನ್ನು ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವುದರ ಬದಲಿಗೆ ಒಂದಷ್ಟು ರೈತರ ಮಟ್ಟದಲ್ಲಿ ಅದನ್ನು ಮೌಲ್ಯವರ್ಧನೆ ಮಾಡಿಕೊಂಡು ಅದಕ್ಕೆ ಒಂದು ಹೆಚ್ಚಿನ ಒಂದು ಬೆಲೆಯನ್ನು ಪಡೆಯುವುದಕ್ಕೂ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಮಾರಾಟ ಮಾಡುವುದಕ್ಕೂ ಕೂಡ ಅವಕಾಶ ಆಗ್ತದೆ ಅಂತ ಹೇಳಿ, ಈ ಮೌಲ್ಯವರ್ಧನೆಯ ಮುಖ್ಯ ಉದ್ದೇಶ, ಮುಖ್ಯ ಹಿನ್ನೆಲೆ ಏನು? ರೈತನಿಗೆ ಅವನ ಬೆಳೆದಂಥದ್ದನ್ನು ನೇರ ಮಾರುಕಟ್ಟೆಗೆ ಕೊಡುವಂಥದ್ದು ಯಾವಾಗಲೂ ಲಾಭದಾಯಕ ಅಲ್ಲ. ಅದಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಅಥವಾ ಅದಕ್ಕೆ ಅದರ ಬೆಲೆಯನ್ನು ಇನ್ನೂ ಏರಿಸಿ ಕೊಡುವಂಥದ್ದು ತುಂಬಾ ಅಗತ್ಯ. ಅದು ತುಂಬಾ ಅಗತ್ಯ ಅವನಿಗೆ. ಯಾಕೆ ಅಂತ ಹೇಳಿದ್ರೆ, ಕೃಷಿಯಲ್ಲಿ ಎಲ್ಲರಿಗೂ ತಿಳಿದಂತಹ ವಿಷಯ, ಅದರಲ್ಲಿ ಯಾವುದೇ ಒಂದು ಕೃಷಿ ಇರ್ಬೋದು, ಅದಕ್ಕೆ ತಗಲುವಂತ ಖರ್ಚನ್ನ ಮತ್ತು ಅದರಿಂದ ಬರುವಂತಹ ಉತ್ಪನ್ನಗಳನ್ನ ಉತ್ಪತ್ತಿಯನ್ನ ನೋಡಿದ್ರೆ ಅದರ ತಾಳೆ ಆಗುವಂಥದ್ದು ಎಷ್ಟೋ ವಿಷಯಗಳಲ್ಲಿ ಅದು ತಾಳೆ ಆಗುದಿಲ್ಲ. ಅಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅವನಿಗೆ ಹೆಚ್ಚಿನ ಆದಾಯ ಬರುವಂತ ನಿಟ್ಟಿನಲ್ಲಿ ಅದಕ್ಕೆ ವ್ಯಾಲ್ಯೂಡೇಷನ್ ಅಥವಾ ಮೌಲ್ಯವರ್ಧನೆ ಅಂತ ನೀವು ಹೇಳಿದ್ರಲ್ಲ, ಮೌಲ್ಯವರ್ಧನೆಯನ್ನ ನಾವು ಮಾಡ್ತಾ ಹೋಗುವಂಥದ್ದು ಅತೀ ಅಗತ್ಯ. ಎಲ್ಲೆಲ್ಲ ಸಾಧ್ಯ ಉಂಟು, ಹೇಗೆಲ್ಲ ಸಾಧ್ಯ ಉಂಟು, ಯಾವುದೆಲ್ಲ ವಸ್ತುಗಳಿಂದ ಸಾಧ್ಯ ಉಂಟು, ಅದು ಎಲ್ಲವನ್ನು ಕೂಡ ನಾವು ಮಾಡುವ ಅಗತ್ಯ ಇದೆ. ಇದು ಇವತ್ತು ನಿನ್ನೆದಲ್ಲ, ಯಾವತ್ತೋ ಲಾಗಾಯಿತಿನಿಂದ ರೈತ ಅದನ್ನ ಕಂಡುಕೊಂಡಂತ ಅವನ ಆದಾಯವನ್ನ ಇಮ್ಮಡಿಗೊಳಿಸಲಿಕ್ಕೆ ಅಥವಾ ದ್ವಿಗುಣಗೊಳಿಸಲಿಕ್ಕೆ ಕಂಡುಕೊಂಡಂತಹ ಒಂದು ದಾರಿ ಇದು. ಈಗ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಇರುವ ಹಾಗೆ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಕೂಲಿ ಆಳುಗಳ ಒಂದು ಸಮಸ್ಯೆ ಇದೆ ಅಂತಲೇ ನಾವು ಕೇಳುವಂತಹದ್ದು. ಜೊತೆಗೆ ಈ ಕೂಡು ಕುಟುಂಬದ ವ್ಯವಸ್ಥೆಯೂ ಕೂಡ ಬಿದ್ದು ಹೋಗಿದೆ. ಒಬ್ರು ಇಬ್ಬರು ಮಕ್ಕಳು ಇರುವಂತಹದ್ದು, ಅವರು ಕೂಡ ದೂರ ಇದ್ದಾರೆ, ಹಿರಿಯರು ಮಾತ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತೇಳಿ. ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈ ಮೌಲ್ಯವರ್ಧನೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಪರ್ಯಾಯ ಏನು ಅಂತ? ಇದು ವಿಷಯ ಹೌದು. ಎಲ್ಲ ಕಡೆಯಲ್ಲಿಯೂ ಇವಾಗ ತುಂಬಾ ಕೂಲಿಯ ಅಭಾವ, ಕೆಲಸಗಳನ್ನ ನಾವು ಮೊದಲಿನಷ್ಟು ಕೆಲಸಗಳನ್ನಂತೂ ಹೇಗೂ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಯಾ ಕೆಲಸಗಳನ್ನ ಆಯಾ ಸಮಯಕ್ಕೆ ಸರಿಯಾಗಿ ಮಾಡಿಸುವಂಥದ್ದು ಕೂಡ ಕಷ್ಟ ಆಗ್ತಾ ಇದೆ ಈಗ. ಅಂತ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಿಗೆ ನಾವು ಮೆಷಿನ್ ಅನ್ನ ಈಗ ಡಿಪೆಂಡ್ ಆಗ್ತಾ ಇದ್ದೇವೆ. ಆ ಕಾರಣಕ್ಕೆ ಬೇಕಾಗಿ ನಾವು ಮೆಷಿನ್ಗೆ ಯಾಂತ್ರೀಕರಣಕ್ಕೆ ನಾವು ಹೋಗ್ತಾ ಇದ್ದೇವೆ. ಉದಾಹರಣೆಗೆ ನಮ್ಗೆ ಮೊದಲು ಭತ್ತದ್ದು ಹೇಳುದಿದ್ರೆ, ಭತ್ತ ನಾವು ಒಂದು ಹೌದು ಕೈಯಿಂದ ನಾಟಿ ಮಾಡ್ತಾ ಇದ್ವು. ನಾವು ಒಂದು ರೈನ್ ಫೆಡ್ ಪ್ಯಾಡಿ ಮಳೆಗಾಲದ ಕ್ರಾಪ್ ಮಾತ್ರ ಮಾಡ್ತಾ ಇತ್ತು. ಸೊ ಅದನ್ನು ಒಂದು ತಿಂಗಳ ಮೇಲೆ ಅದನ್ನ ನೆಡುವಂತದ್ದೇ ಕೆಲಸ. ಯಾಕೆಂತಂದ್ರೆ ಕೂಲಿ ಆಳಿಲ್ಲ. ಆ ನಂತರ ಅದನ್ನ ಕೊಯ್ಲಿಗಾಗುವಾಗ್ಲೂ ಹಾಗೆ, ಅದು ಕೊಯ್ದು ಭತ್ತ ಬೆಳೆದು ಎಷ್ಟು ಸಮಯ ಆದರೂ ಅದು ಮನೆಗೆ ಬಂದು ಸರಿಯಾದ ಗೋಡೌನಿಗೆ ನಮ್ಮ ಗೋದಾಮಿಗೆ ಬೀಳಲಿಕ್ಕೆ ಅದಕ್ಕೆ ಎಷ್ಟೋ ಸಮಯ ಬೇಕಾಗ್ತಾ ಇತ್ತು. ಅದರಲ್ಲಿ ಆ ಹಾಳಾಗುವಂಥದ್ದು, ಇಲ್ಲಿ ತಿಂದು ಹೋಗುವಂಥದ್ದು, ಆಮೇಲೆ ಬೇರೆ ಹಾಲಾಕಾಕುವಂಥದ್ದು, ಆ ಥರದ್ದು ಎಲ್ಲವೂ ಆಗ್ತಾ ಇತ್ತು. ಆದರೆ ಯಂತ್ರಗಳು ಬಂದ ಮೇಲೆ, ಗದ್ದೆ ಬೇಸಾಯ ಯಾಂತ್ರೀಕೃತ ಆದ ಮೇಲೆ 3 ಗಂಟೆಯೊಳಗೆ 5 ಎಕರೆಯ ನಾಟಿ ಆಗ್ತದೆ, 3 ಗಂಟೆಯೊಳಗೆ ಕೊಯ್ಲಾಗ್ತದೆ, ಆಮೇಲೆ ಮತ್ತೆ ಇನ್ನು ಅದಕ್ಕೂ ಕಡಿಮೆ ಸಮಯದಲ್ಲಿ ಭತ್ತ ಬಡ್ದು ಭತ್ತ ತೂರಿ ಭತ್ತ ಎಲ್ಲ ಆಗಿ ಒಳಗೆ ಬಂದಾಗ್ತದೆ. ಸೊ ಈ ರೀತಿಯಾದ ವ್ಯವಸ್ಥೆಯನ್ನು ನಾವು ಸಾಕಷ್ಟು ಕಂಡುಕೊಳ್ತಾ ಇದ್ದೇವೆ. ಇನ್ನು ಎಲ್ಲದರಲ್ಲಿ ನಾವು ಆಗಲಿಲ್ಲ, ಇನ್ನು ಅದು ಪೂರ್ತಿಯಾದಂಥ ಎಲ್ಲದರಲ್ಲಿ ನಮ್ಮ ಉದ್ದೇಶ ಸಫಲ ಆಗದೇ ಇದ್ರು ಕೂಡ ಆ ನಿಟ್ಟಿನಲ್ಲಿ ಹೋಗ್ತಾ ಇರುವ ಕಾರಣ ನಮಗೆ ಆ ಪ್ರಾಬ್ಲಮನ್ನು ಮೀರಲಿಕ್ಕೆ, ಆ ಚಾಲೆಂಜನ್ನು ಪಾಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಉಂಟು. ಅದು ಒಂದು ಸೈಡಲ್ಲಿ. ಆದರೆ ಇನ್ನೊಂದು ಸೈಡು ಪ್ರಯಾರಿಟಿ, ಆದ್ಯತೆಯನ್ನು ನಾವು ನೋಡಿಕೊಳ್ಬೇಕು. ಯಾವುದು ನಮಗೆ ಆದ್ಯತೆ, ಆ ಆದ್ಯತೆಯನ್ನು ನಾವು ಯಾವ ರೀತಿಯಲ್ಲಿ, ಈಗ ಇರುವಂಥದ್ದೇ ಕೇವಲ 4 ಕೂಲಿಯಾಳಿರ್ಬೋದು ನಮ್ಮ ಹತ್ರ, ಆ ಕೂಲಿಯಾಳುಗಳನ್ನೇ ಇಟ್ಟುಕೊಂಡು ಯಾವ ಇವತ್ತು ಈಗ ಇಷ್ಟೊತ್ತಿನವರೆಗೆ ಯಾವುದು ಆದ್ಯತೆಯಲ್ಲಿ ಆಗಬೇಕು ಅದನ್ನು ಮಾಡಬೇಕು. ಆದ್ಯತೆ ಮೇರೆಗೆ ಹೆಣ್ಣಾಳಿದ್ರೆ ಹೆಣ್ಣಾಳಿನ ಮೂಲಕ ಇಂತಿಷ್ಟು ಕೆಲಸಗಳನ್ನು, ಈಗ ಅವರು ಕಟ್ಟುಕಟ್ಟಲೆಯ ಪ್ರಕಾರ ಸಂಪ್ರದಾಯದ ಪ್ರಕಾರ ಹೆಣ್ಣಾಳುಗಳು ಅದಕ್ಕೆ ಹೋಗಲೇಬಾರದು ಅಥವಾ ಹೋಗುದೇ ಇಲ್ಲ, ಆ ರೀತಿಯಲ್ಲ. ಅವರನ್ನು ಕೂಡ ಈ ರೀತಿಯಾಗಿ ಸುಲಭವಾಗಿ ಬಳಸಿಕೊಳ್ಳಲಿಕ್ಕೆ, ಅವರಿಗೆ ಕೆಲಸಗಳು ಸುಲಭವಾಗುವ ರೀತಿಯಲ್ಲಿ ನಮ್ಮ ಹತ್ಯಾರುಗಳನ್ನು, ಹತ್ಯಾರ ಅಂತಂದರೆ ಸಲಕರಣೆಗಳನ್ನು, ನಾನು ಉಪಕರಣಗಳನ್ನು, ಕೃಷಿ ಉಪಕರಣಗಳನ್ನು ಬೇಕಾದ್ದನ್ನು ಮಾಡಿಕೊಳ್ಳುವಂಥದ್ದು. ಈಗ ನಮ್ಮ ಹತ್ರ ಉದಾಹರಣೆಗೆ KMT ಅಂತ ಹೇಳ್ತೇವೆ, ಕೃಷಿ ಮಿತ್ರ ಟ್ರಾಲಿ, ಒಂದು ಚಕ್ರದ ಟ್ರಾಲಿ, ಅದು ಎಲ್ಲಿ ಬೇಕಾದರೂ ಹೋಗ್ತದೆ. ಮನುಷ್ಯ ನಡೆದಾಡುವಂಥ ಎಲ್ಲ ಜಾಗದಲ್ಲಿಯೂ ತುಂಬ ಸಣ್ಣ ಕಾಲ್ದಾರಿ ಇದ್ದರೂ ಸಾಕು, ಸಣ್ಣ ಸಣ್ಣ ಕಣಿಗಳನ್ನು ದಾಟಿ ಹೋಗುವಂಥದ್ದು. ಸೊ ಈ ಕೃಷಿ ಮಿತ್ರ ಟ್ರಾಲಿ ನಮ್ಮಲ್ಲಿ ಬಂದ ಮೇಲೆ ನಮ್ಮಲ್ಲಿ ತಲೆಹೊರೆಯ ಸಂಗತಿಯೇ ಇಲ್ಲ. ಅಥವಾ ಹೆಣ್ಣಾಳಿಗೆ ಕೃಷಿ ಮಿತ್ರ ಟ್ರಾಲಿಯನ್ನು ತಗೊಂಡು ಹೋಗ್ಲಿಕ್ಕೆ ಒಂದು ನಾಚಿಗೆ ಆಗಲಿ ಅಥವಾ ಕಷ್ಟವಾಗ್ಲಿ ಇಲ್ಲ, ಅವರು 50 ಕಿಲೋವನ್ನ ಆರಾಮದಲ್ಲಿ ತಗೊಂಡು ಹೋಗ್ತಾರೆ. 50 ಅಲ್ಲಿ ಗಂಡಾಳಿದ್ರೆ 3 ಮುರಕಲ್ಲುಗಳನ್ನು ಅದರಲ್ಲಿ ಆರಾಮದಲ್ಲಿ ತಗೊಂಡು ಹೋಗ್ತಾರೆ. 3 ಮುರಕಲ್ಲು ಅಂತಂದ್ರೆ 105 ಕಿಲೋ ಆಯ್ತು, ಅದನ್ನು ಆರಾಮದಲ್ಲಿ ತಗೊಂಡು ಹೋಗ್ತಾರೆ. ಈ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ನಾವು ಮಾಡಿಕೊಳ್ತಾ ಹೋಗ್ಬೇಕು, ಅದಕ್ಕೆ ಬದಲಾವಣೆಗಳಿಗೆ ತೆರೆದುಕೊಳ್ತಾ ಹೋಗ್ಬೇಕಾಗ್ತದೆ. ಆ ರೀತಿಯಲ್ಲಿ ಮುಂದೆ ಹೋಗ್ಬೇಕಂತ ಅನಿಸ್ತದೆ. ಈಗ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ವಿಚಾರಕ್ಕೆ ಬಂದಾಗ ಇಲ್ಲಿ ಯಾಂತ್ರೀಕರಣಕ್ಕೆ ಅವಕಾಶ ಇದೆಯಾ? ಸಾಕಷ್ಟಿದೆ ಸರ್, ಸಾಕಷ್ಟಿದೆ. ಎಲ್ಲ ವಿಷಯಗಳಿವೂ ಈಗ ನೋಡಿ, ಉದಾಹರಣೆಗೆ ಒಂದು ಹೇಳ್ತೇನೆ. ನಮ್ಮಲ್ಲಿ ಇವತ್ತು ಕೊಕ್ಕೋ ಹೊಡಿತಾ ಉಂಟು. ಕೊಕ್ಕೋ ಹೊಡಿಲಿಕ್ಕೆ ಸಾಧಾರಣ ನಮಗೆ ಸೀಸನ್ ಅಲ್ಲಿ 1,500 ಕಿಲೋ ವೆಟ್ ಬೀನ್ಸ್ ಬರ್ತದೆ. ನಮ್ಮ ಹತ್ರ ಇರುವ ಆಳುಗಳು ಎಷ್ಟು ಹೇಳಿ, 6-7 ಆಳುಗಳು ಒಟ್ಟಿಗೆ ಇರೋದು. ನಮಗೆ ಇದನ್ನು ಪೂರೈಸಲಿಕ್ಕೆ ಸಾಧ್ಯವ? ಆ ದಿವಸದಲ್ಲಿ ಮರುದಿವಸದ ಕ್ಯಾಂಪ್ಕದವ್ರು ತಕೊಳ್ಳೋದಿಲ್ಲ. ಮೌಲ್ಯವರ್ಧನೆ ಮಾಡೋದಿದ್ರು ನಾವು ಬಿಸಿಲಿಗೆ ಎಷ್ಟು ಬೇಕು, ನಮಗೆ ಎಷ್ಟು ಮೌಲ್ಯವರ್ಧನೆ ಮಾಡ್ಲಿಕ್ಕಾಗ್ತದೆ ಅಷ್ಟೇ ಮೌಲ್ಯವರ್ಧನೆ ಮಾಡ್ಬೇಕಷ್ಟೇ. ಯಾಕೆಂತಂದ್ರೆ ಬಿಸಿಲಿಲ್ಲ, ಮಳೆಗಾಲ, ಈಗ ಡ್ರೈಯರ್ ಅನ್ನ ಉಪಯೋಗಿಸಬೇಕಾಗ್ತದೆ. ಡ್ರೈಯರ್ ನ ಕೆಪಾಸಿಟಿಯನ್ನು ಹೊಂದಿಕೊಂಡು 1,500 ಕಿಲೋ ನಮ್ಮ ಒಂದು ಡ್ರೈಯರ್ ಅಲ್ಲಿ ಹಿಡಿಯೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಎಲ್ಲ ಈ ಕೊಕ್ಕವನ್ನು ಆ ಸಮಯಕ್ಕೆ ಸರಿಯಾಗಿ ನಾವು ಬಿಡಿಸ್ಲಿಕ್ಕೆ ಏನ್ ಮಾಡ್ತೇವೆ ಅಂತಂದ್ರೆ, ಅರ್ಧವನ್ನ ನಾವು ಕ್ಯಾಂಪ್ಕೋಕೆ ಕೊಡ್ತೇವೆ, ಅರ್ಧವನ್ನ ನಮ್ಮ ಡ್ರೈಯರ್ ನ ಕೆಪಾಸಿಟಿ ಎಷ್ಟು ಮ್ಯಾಕ್ಸಿಮಮ್ ಅದನ್ನ ಅದರಲ್ಲಿ ಬಳಸ್ತೇವೆ. ಈಗ ನಮ್ಮಲ್ಲಿ ಇಲ್ಲಿ ಹೇಗೆ ನಾವು ಮೆಷಿನಲ್ಲಿ ಬಳಸ್ತೇವೆ ಅಂತಂದ್ರೆ, ನಮ್ಮ ಹತ್ರ 2 ಕೊಕ್ಕೋವನ್ನ ಬೀಜವನ್ನ ತೆಗಿಲಿಕ್ಕೆ ಒಂದು ಮೆಷಿನ್ ಉಂಟು. ಅದನ್ನ ಕಡಿಲಿಕ್ಕೆ ಒಂದು ಲಿವರ್ ಇರುವಂತಹದ್ದು, ಆ ಒಂದು ಕತ್ತರಿಸುವ ಒಂದು ಯಂತ್ರ ಉಂಟು. ಅದರಲ್ಲಿ ರಪರಪ ಕಟ್ ಮಾಡಿ ಹಾಕ್ತಾರೆ. ಅದು ಒಂದು ಸಾಕಾಗೋದಿಲ್ಲ, ಬೇರೆ ಕತ್ತಿಯಲ್ಲಿ ಕಟ್ ಮಾಡಿ ಹಾಕ್ತಾರೆ. ಈ ಒಂದು 1 HP ಮೋಟರಿಗೆ 4 ಕಡೆಯಿಂದ 4 ಜನ ಕೂತು ಬಿಡಿಸುವ ಹಾಗಿರುವಂತಹ ಒಂದು ಯಂತ್ರ ಅದು. ಅದರಲ್ಲಿ ಫ್ರಾಕ್ಷನ್ ಆಫ್ ಎ ಸೆಕೆಂಡಿಗೆ ನೀವು ಭಾಗ ಮಾಡಿದ ಕೊಕ್ಕುವನ್ನ ಹಾಕಿ ತೆಗೆದ್ರೆ ಆಯ್ತು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಅದರ ಬೀಜ ಬಿಡಿಸಿ ಆಯ್ತು. ಆ ನಂತರ ಅದನ್ನ ಕ್ಲೀನ್ ಮಾಡಿದ್ರೆ ಆಯ್ತು. ಕ್ಲೀನ್ ಮಾಡ್ಲಿಕ್ಕೆ ಕೂಡ ಹಾಗೆ ಅದರಲ್ಲಿ ಒಂದು ವ್ಯವಸ್ಥೆ ಉಂಟು. ಅದರಲ್ಲಿ ಆ ಗೂಂಜನ್ನ ತೆಗೆಯುವಂತ ವ್ಯವಸ್ಥೆ ಉಂಟು. ಸೊ ಆ ರೀತಿಯಾಗಿ ಆಗ್ತದೆ. ಇಲ್ಲಾಂತಂದ್ರೆ 1,500 ಕಿಲೋ ಒಂದು 6 ಜನರಲ್ಲಿ ನಮಗೆ ಮಾಡ್ಲಿಕ್ಕೆ ಸಾಧ್ಯವೇ? ಅಲ್ಲ, ಆಫ್ಕೋರ್ಸ್ ಈಗ ವಾಲಂಟಿಯರ್ಸ್ ಇದ್ದಾರೆ, ಅವರು ಕೂಡ 2 ಮೆಷಿನ್ ಅನ್ನ ಆ ತರ ಇಟ್ಕೊಂಡಿದ್ದೇವೆ. ಈ 2 ಮೆಷಿನ್ ಕೂಡ ನಮಗೆ ವರ್ಷದಲ್ಲಿ ಒಂದು 3-4 ತಿಂಗಳು ಮಾತ್ರ ಪ್ರಯೋಜನ ಆಗುದಷ್ಟೇ, ಆದ್ರೂ ಕೂಡ ನಮಗೆ ಅದರ ಅಗತ್ಯ ಉಂಟು. ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ವಾಲಂಟಿಯರ್ ಸ್ವಯಂ ಸೇವಕರು ಅಂತ ಹೇಗಿದೆ ವ್ಯವಸ್ಥೆ? ಸದನ ಈ ವಾಲಂಟಿಯರ್ಸ್ ಅಂತಂದ್ರೆ, ಮೊದಲು ಮಾವನ ಸಮಯದಲ್ಲಿಯೇ ನಮ್ಮಲ್ಲಿಗೆ ತುಂಬಾ ಜನ ಗೆಸ್ಟ್ಗಳು ಬಂದು, ಬೇರೆ ದೇಶದ ಗೆಸ್ಟ್ಗಳು ಬಂದ್ರೆ ಅವರು 1-2 ದಿವಸದಲ್ಲಿ ಎಲ್ಲಿ ನಿಂತು ಹೋಗುದು ಹೇಳಿ. ಅವರು ನಮ್ಮ ಮನೆಯನ್ನ ಬೇಸ್ ಮಾಡಿಕೊಂಡು ಅವರ ಬೇರೆ ಇತರ ಕೆಲಸಗಳನ್ನ, ಮತ್ತೆ ನಮ್ಮ ತೋಟವನ್ನ ಎಂಜಾಯ್ ಮಾಡುದು, ನಮ್ಮ ಕಾಡನ್ನ ಎಂಜಾಯ್ ಮಾಡುದು, ನಮ್ಮ ಸಾವಯವ ಕೃಷಿ ವಿಧಾನವನ್ನ ಎಂಜಾಯ್ ಮಾಡುದು, ಆ ತರ ಎಲ್ಲ ಮಾಡಿಕೊಂಡಿದ್ರು. ಆ ನಂತರ ಇದನ್ನೇ ಹೀಗೆ ಮುಂದುವರಿತಾ 2012ರಲ್ಲಿ ಪಾರ್ಥ ಆಸ್ಟ್ರೇಲಿಯಾದಿಂದ ಕಲಿತು ಬಂದ. ಅವನು ಹೀಗೆ ಮಾತನಾಡುವಾಗ ಒಂದು ದಿವಸ ನನ್ನ ಹತ್ರ ಹೇಳ್ತಾ ಇದ್ದ, ನನಗೆ ಅದು ಸರಿಯಾಗಿ ನೆನಪಿದೆ. ಅಮ್ಮ, ನಾವು ನಮ್ಮ ತೋಟದ ಬೆಳೆಯನ್ನು ಮಾತ್ರ ವಿಕ್ರಯಿಸಿದರೆ ಸಾಲದು, ಈಗಿನ ಪರಿಸ್ಥಿತಿಯಲ್ಲಿ ನಾವು ತೋಟದ ನೋಟವನ್ನು ಕೂಡ ನಾವು ಒಂದು ಜನರಿಗೆ ಪರಿಚಯಿಸಬೇಕು, ಅದರಿಂದ ಆದಾಯವನ್ನು ಜನರೇಟ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮಗೆ ಒಂದು ನಾವು ಫಾರ್ಮ್ ಎಕ್ಸ್ಪೋಜರ್, ಆರ್ಗ್ಯಾನಿಕ್ ಫಾರ್ಮ್ ಎಕ್ಸ್ಪೋಜರ್, ಸಾವಯವ ತೋಟದ ಒಂದು ಜನರಿಗೆ ಪರಿಚಯ, ಆ ತರವನ್ನ ಅದನ್ನ ಒಂದು ಮಾಡ್ಲಿಕ್ಕೆ ಹೊರಟೆವು. ಅದರಿಂದ ಮೊದಲು ಏನಾಯ್ತು ಅಂದ್ರೆ, ಈ ತರ ಬರುವ ಜನರು ಅವರಿಗೆ ಸ್ವಲ್ಪ ದಿವಸ ನಿಲ್ತಾ ಇದ್ರು, ಸ್ವಲ್ಪ ದಿವಸ ನಿಂತು ಸುಮ್ಮನೆ ಏನ್ ಮಾಡ್ತಾರೆ, ಅವರನ್ನ ಕೃಷಿಗೆ ಎಕ್ಸ್ಪೋಸ್ ಮಾಡುದು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅವರೇ ಸ್ವತಃ ಕೈಯನ್ನ ಕೆಸರು ಮಾಡಿಕೊಂಡು, ಸ್ವಯಂ ಅನುಭವ, ಕೈಯನ್ನೇ ಕೆಸರು ಮಾಡಿಕೊಂಡು ಅವರೇ ಕೊಕ್ಕೋ ಹೊಡಿಲಿಕ್ಕೆ ಬರುದು, ಆ ನಂತರ ಅಡಿಕೆ ಹೆಕ್ಲಿಕ್ಕೆ ತೋಟಕ್ಕೆ ಹೋಗುವಂಥದ್ದು, ಅಥವಾ ನಮ್ಮ ಗೊಬ್ಬರದ ಒಂದು ಯೂನಿಟ್ ಇದೆ ನಮ್ಮಲ್ಲಿ, ಗೊಬ್ಬರವನ್ನು ಮಾಡುವಂತ ಯೂನಿಟ್, ಯಾವ ಕೆಲಸಗಳನ್ನ ಕೂಡ ಅವರು ಮುಲಾಜಿಲ್ಲದೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಇದನ್ನ ಮತ್ತೆ ಒಂದು ಫ್ರೇಮ್ ಅಲ್ಲಿ ತಂದೆವು ಇದನ್ನ. ಕೊರೋನಾ ಬರುವಲ್ಲಿವರೆಗೂ ಕೂಡ ನಮಗೆ ಬೇರೆ ದೇಶದ ವಿದೇಶಿಯರೇ ನಮ್ಮಲ್ಲಿ ಈ ಥರ ವಾಲಂಟಿಯರ್ಸ್ ಆಗಿ ಕೆಲಸಕ್ಕೆ ಬರ್ತಾ ಇದ್ರು. ಅದಾದ ನಂತರ ಕೊರೋನಾದಲ್ಲಿ ಯಾವಾಗ ಒಮ್ಮೆ ಬೇರೆ ದೇಶದವರು ಬರೋದಿಲ್ಲ ಸ್ಟಾಪ್ ಆಯಿತು, ಅಷ್ಟಾಗುವಾಗ ನಮ್ಮ ಭಾರತ ದೇಶದ ಅವರು ಇಡೀ ಭಾರತದ ಉದ್ದಾಗಲಕ್ಕೆ ಕೂಡ ನಮಗೆ ಅಪ್ಲಿಕೇಶನ್ಗಳು ಬರಲಿಕ್ಕೆ ಶುರುವಾಯಿತು. ಸೊ ಹಾಗೆ ಬಂದವರಲ್ಲಿ ತಿಂಗಳಿಗೆ ಒಂದೊಂದು ಬ್ಯಾಚನ್ನು, ನಾವು ಅದರಿಂದ ಜಾಸ್ತಿ ಹ್ಯಾಂಡಲ್ ಮಾಡೋದಿಲ್ಲ, ತಿಂಗಳಿಗೆ ಒಂದೊಂದು ಬ್ಯಾಚನ್ನು ತಗೊಂಡು ಅವರಿಗೆ ನಾವು ಅಕಾಮಡೇಷನ್ ಮತ್ತು ಫುಡ್ ಕೊಡುವಂಥದ್ದು, ಆಹಾರ ಮತ್ತು ಅವರ ವಸತಿಯನ್ನು ನಾವು ನೋಡಿಕೊಳ್ಬೇಕು. ಅವರು ದಿವಸದಲ್ಲಿ 6 ಗಂಟೆ ನಮಗೆ ಕೆಲಸ ಮಾಡಬೇಕು, ವೀಕೆಂಡ್ಗಳನ್ನು ಅವರಿಗೆ ನಾವು ಇದ್ಬಿಡ. ಇದರಲ್ಲಿ ಇನ್ನೊಂದು ಏನಂತಂದರೆ, ಇದು ಬರೀ ನಮಗೆ ಒಂದು ಕೆಲಸದ ದೃಷ್ಟಿಯಿಂದ ಮಾತ್ರ ಅಲ್ಲ, ಅವರು ಬಂದಂಥವರಿಗೆ ಅವರಿಗೆ ಸಾವಯವ ಕೃಷಿಯ ಬಗ್ಗೆ ಒಂದು ಅನುಭವ ಆಗಬೇಕು. ನಾವು ಅವರಿಗೆ PPT ಪ್ರೆಸೆಂಟೇಷನ್ಗಳನ್ನು ಮಾಡ್ತೇವೆ. ಆನಂತರ ಅವರಿಗೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ, ಇವತ್ತೀಗ ಕೊಕ್ಕೋ ಹೊಡಿತಾ ಇತ್ತು, ಆವಾಗ ನಾನು ಏನಿದು ಕೊಕ್ಕೋ ಅಂದರೆ, ನಾನು ಕೊಕ್ಕೋವನ್ನು ನೋಡಿಯೇ ಗೊತ್ತಿಲ್ಲ, ಕೊಕ್ಕೋ ಅಂದರೆ ಏನು, ಯಾಕಾಗಿ ಯೂಸ್ ಮಾಡ್ತಾರೆ, ಇದನ್ನು ನಾವು ಯಾಕೆ ಹೀಗೆ ಮಾಡ್ತೇವೆ, ಇದಕ್ಕೆ ಎಷ್ಟು ದಿವಸ ತಗಲ್ತದೆ, ಇದರಿಂದ ಬರುವಂಥ ಬೆನಿಫಿಟ್ ಏನು, ಇದಿಷ್ಟನ್ನು ನಾನು ಅವರಿಗೆ ಇವತ್ತು ಎಕ್ಸ್ಪ್ಲೈನ್ ಮಾಡಿ ಈ ಬಂದಂಥದ್ದು. ಸೊ ಆ ರೀತಿಯಾಗಿ ಅದು ಕೂಡ ಒಂದು ರೀತಿಯ ವ್ಯಾಲ್ಯೂ ಎಡಿಷನ್ನೇ, ಹ್ಯೂಮನ್ ರಿಸೋರ್ಸಿನ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು, ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಒಂದು ನಮ್ಮ ಈ ಕರಾವಳಿ ಪರಿಸರದಲ್ಲಿ ಹೆಚ್ಚಾಗಿ ಅಡಿಕೆ ಬೆಳೆಯುವಂತಹ ಒಂದು ಪ್ರದೇಶ ಇದೆ, ಜೊತೆಗೆ ಕೊಕ್ಕೋ ಇರಬಹುದು ಅಥವಾ ಕಾಳುಮೆಣಸು ಇರಬಹುದು ಅಥವಾ ತೆಂಗು ಇರಬಹುದು, ಇವಲ್ಲದೆ ಒಂದಷ್ಟು ಹಣ್ಣಿನ ಬೆಳೆಗಳನ್ನು ಕೂಡ ನೆಟ್ಟು ಬೆಳೆಸುವಂತಹದ್ದು, ಅದು ಹಲಸು ಇರಬಹುದು, ಮಾವು ಇರಬಹುದು, ಅನಾನಸ್ ಇರಬಹುದು, ಇಂತಹ ಹಣ್ಣಿನ ಬೆಳೆಗಳು ಕೂಡ ಇವೆ, ರಂಬುಟಾನ್ ಇರಬಹುದು, ಇವೆಲ್ಲದರ ಒಂದು ಮೌಲ್ಯವರ್ಧನೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಹೇಗೆ ಸಾಧ್ಯತೆ ಇದೆ? ಹಲಸಲ್ಲಿ ಎಲ್ಲ ಬೇಕಾದಷ್ಟು ಮೌಲ್ಯವರ್ಧನೆಗೆ ಆಸ್ಪದ ಇದೆ, ಅವಕಾಶ ಇದೆ. ಶ್ರೀಪಡ್ರಿಯವರಂತೂ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅದನ್ನ ಈಗ ಪುನಃ ಒಂದು ಹೇಳುವಂಥದ್ದು ಹೇಳಬೇಕಾಗಿಲ್ಲ, ಯಾಕಂದ್ರೆ ಸಾಕಷ್ಟು ಜನ ಆ ನಿಟ್ಟಿನಲ್ಲಿ ಅವರ ಜೀವನದ ಒಂದು ಅವಕಾಶಗಳನ್ನ ವೃದ್ಧಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಜನಗಳು ಮಾಡ್ತಾ ಇದ್ದಾರೆ. ಬಹುಶಃ ಪ್ರತಿ 2ನೇ ಮನೆಯಲ್ಲಿ ಹಲಸಿನ ಮೌಲ್ಯವರ್ಧನೆ, ಮೊದಲೇ ಇತ್ತು ನಮ್ಮಲ್ಲಿ, ಹಪ್ಪಳ ಮಾಡ್ತಾ ಇದ್ದೆವು, ನೀರಿಗೆ ಹಾಕ್ತಾ ಇತ್ತು, ಸೊಳೆಯನ್ನ ಹಾಕಿ ಆಕ್ಸಿಜನ್ಗೆ ಯೂಸ್ ಮಾಡ್ತಾ ಇತ್ತು, ಅದರಿಂದ ಬೇರೆ ಬೇರೆ ಖಾದ್ಯಗಳನ್ನ ಮಾಡಿ ಶೇಖರಣೆ ಮಾಡಿಡುವಂತಹ ಕಬುಂಡ್ಲ ಕಾಳನ್ನೆಲ್ಲ ನಾವು ತಿಂಗಳುಗಟ್ಟಲೆ ನಾವು ಡಬ್ಬಿಯಲ್ಲಿ ಹಾಕಿ ಮಾಡಿ ತಿಂತಾ ಇತ್ತು. ಸೊ ಆ ರೀತಿ ಅಥವಾ ಬೇರೆ ಬೇರೆ ರೀತಿಯಾಗಿ ಅದರ ಮೌಲ್ಯವರ್ಧನೆಯನ್ನು ಈಗ ಸೀಡಿಂದ ಅದರ ಬೀಜದಿಂದ ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ ಹಿಡಿದು ಆ ರೀತಿಯಾಗಿ ಮಾಡುವಂಥದ್ದು. ಬಾಳೆಕಾಯಿಯನ್ನು ತಗೊಂಡ್ರೆ ಅಫ್ಕೋರ್ಸ್ ನಾವೀಗ ಬನಾನ ಫಿಕ್ಸ್ ಅಂತ ಮಾಡ್ತಾ ಇದ್ದೇವೆ, ಒಣಗಿಸಿದ ಬನಾನ, ಅದು ಸುಕೇಳಿ ಅಂತ ಹೇಳ್ತಾರೆ, ಸುಕೇಳಿ. ಅದಲ್ಲದೆ ಕಾಯಿಯನ್ನು ಉಪಯೋಗಿಸಿ ಅದನ್ನು ಒಣಗಿಸಿ, ಹೌದು, ಬಾಳೆಕಾಯಿ ಹುಡಿ, ಅದಂತೂ ನಮ್ಮ ಎಲ್ಲ ದೋಸೆಗಳಿಗೆ ಆ್ಯಡ್ ಆಗ್ತಾ ಸೇರ್ತಾ ಹೋಗ್ತದೆ, ಪ್ರತಿ ದಿವಸದ ನಮ್ಮ ಆಹಾರದಲ್ಲಿ ಅದು ಸೇರ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ಆನಂತರ ಅದು ಈ ಬಾಳೆದಂಡು ಅದು ಇದನ್ನು ಬಾಳೆಹಣ್ಣು ಅದು ಅದೆಲ್ಲ ಹೇಗೂ ಇದೆ ಅಲ್ಲ, ಅದು ಹೇಳೋದು ಬೇಡ. ಹಳ್ಳಿಯವರಿಗಂತೂ ಎಲ್ಲರಿಗೂ ಗೊತ್ತುಂಟು, ಈಗ ಪೇಟೆಯವರಿಗೆ ಕೂಡ ಬಾಳೆದಂಡನ್ನು ಪೇಟೆಯಲ್ಲಿ ಅವರಿಗೆ ಸಿಗ್ತಾ ಉಂಟು. ಸೊ ಆ ರೀತಿಯಾಗಿ ಆನಂತರ ಇನ್ನು ಹೌದು, ಹೀಗೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಸಾಧ್ಯತೆ ಉಂಟು ಅಂತ. ಇದು ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಸೇರಿಸಬೇಕು, ಬಹುಶಃ ಇಂದಿನ ಯುವಕರಿಗೆ ಇದೆಲ್ಲ ಒಂದು ಹಿಡಿಸ್ತದ, ರುಚಿಸ್ತದ ಅಂತ. ಆ ಸಾಂಪ್ರದಾಯಿಕವಾಗಿ ನಾವು ಏನು ಮಾಡ್ಕೊಂಡು ಬಂದಿದ್ದೀವೋ ಅಥವಾ ಹಣ್ಣಿನ ಮೌಲ್ಯವರ್ಧನೆ ಹಲಸು ಅಂತ ಹೇಳಿದ್ರೆ, ಹಲಸು ಅಂದ್ರೆ ಈಗಿನ ಪೇಟೆ ಮಕ್ಕಳು ತಿಂತಾರ? ಹಲಸನ್ನ ಬರೀ ಹಲಸು ಇದು ಅಂತ ಹೇಳಿದ್ರೆ ಅದು ತಿಂತಾರೋ ಇಲ್ವೋ ಗೊತ್ತಿಲ್ಲ. ಅಂತೂ ಹಲಸು ನಿಜವಾಗಿ ಹೇಳಿದ್ರೆ ಈ ಎಳೆ ಗುಜ್ಜೆಯಿಂದ ಹಿಡಿದು ಹಲಸಿನ ಖಾದ್ಯಗಳನ್ನ ಇಷ್ಟಪಡದವರು ಭಾರಿ ಕಡಿಮೆ. ಅದು ಆರೋಗ್ಯಕ್ಕೆ ಆಗುದಿಲ್ಲ ಅಂತ ಆದವರೆಲ್ಲಿ ಯಾರು ಅದನ್ನು ತಿನ್ನದೆ ಬಿಡ್ತಾರೋ ಹೊರತು, ಇಲ್ಲದಿದ್ರೆ ಅದು ಕಡಿಮೆ. ಆದ್ರೆ ನಾವು ಅದನ್ನ ಹೇಗೆ ಪರಿಚಯಿಸಬಹುದು ಅಂತ ಹೇಳಿದ್ರೆ, ಅದು ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯದು, ನ್ಯೂಟ್ರಿಯಂಟ್ ವೈಸ್ ಅದು ಹೇಗೆ ನಮಗೆ ಬೆನಿಫಿಟ್ ಆಗ್ತದೆ, ಅದನ್ನು ತಿಂದರೆ ನಮಗೆ ಹೇಗೆ ನಮ್ಮ ಜಠರದ ಕ್ರಿಯೆ ಹೇಗೆ ಒಳ್ಳೇದಾಗ್ತದೆ, ಪಚನ ಇದಾಗ್ತದೆ, ಅದರಿಂದ ಶಕ್ತಿ ಹೇಗೆ ಬಿಡು, ಆ ರೀತಿಯಾಗಿ ನಾವೊಂದು ಜನರಿಗೆ ಹೇಳ್ತಾ ಹೋದರೆ ಅಥವಾ ನಮ್ಮ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದರೆ, ಅದರ ಬೀಜದ ವ್ಯಾಲ್ಯೂಸನ್ನು ಹೇಳ್ತಾ ಹೋದರೆ, ಖಂಡಿತ ಮಕ್ಕಳನ್ನು ನಾವು ಆ ಒಂದು ದಿಕ್ಕಿಗೆ ಮುಖ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಒಮ್ಮೆ ರುಚಿ ಸಿಕ್ಕಿದ್ರೆ ಮತ್ತೆ ಅವ್ರ ಮಕ್ಕಳದಂತೆ ಉಪಯೋಗ, ಸಾಂಪ್ರದಾಯಿಕ ತಿಂಡಿಯನ್ನ ಬೇರೆ ರೂಪದಲ್ಲಿ ಕೊಟ್ಟರು ಕೂಡ ಅವರು ಸ್ವೀಕರಿಸಬಹುದು ಅಂತ. ಹೌದು, ಅಂದ್ರೆ ಅವರಿಗೆ ಅಂದ್ರೆ ಪೇಟೆಯ ಮಕ್ಕಳಿಗೆ ಏನಂತಂದ್ರೆ, ಈ ಗೋಬಿ ಮಚೂರಿ ಅಂತ ಏನು ಅಂದ್ರೆ ಕೇಳಿದ್ರೆ ಗೊತ್ತಿರುತ್ತದೆ, ಬಹುಶಃ ಹಲಸಿನಕಾಯಿಯ ಗೋಬಿ ಮಚೂರಿ ಮಾಡಿದ್ರೆ ಅವ್ರಿಗೆ ಇಷ್ಟ. ಹೌದು ಹೌದು, ಹಲಸಿನಕಾಯಿಯ ಗೋಬಿ ಮಂಚೂರಿ ತುಂಬಾ ಫೇಮಸ್ ಆಗಿದೆ ಸಾಕಷ್ಟು ಕಡೆಯಲ್ಲಿ. ಆಮೇಲೆ ಎಷ್ಟೋ ಜನ ಹೇಳುದು ಕೇಳಿದೆ ನಾನು, ಇದು ಈಕ್ವಲೆಂಟ್ ಟು ಚಿಕನ್, ಈಕ್ವಲೆಂಟ್ ಟು ಚಿಕನ್ ಅಂತ ಹೇಳಿ ಆ ರೀತಿಯಲ್ಲಿ ಹೇಳುದು ತಿನ್ನೋದನ್ನ ನಾನು. ಹೌದು. ಈಗ ಬೇರೆ ಬೇರೆ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಬೇರೆ ಏನೇನು ಮಾಡಬಹುದು? ಈಗ ಹಲಸಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬೇರೆ ಬೇರೆ ಹಣ್ಣುಗಳು, ಈಗ ಮಾವು ಆಗ್ಬೋದು ಅಥವಾ ಬೇರೆ ಈಗ ರಂಬುಟಾನ್ ಆಗ್ಬೋದು, ಬೇರೆ ಹಣ್ಣುಗಳು ಅನಾನಸ್ ಆಗ್ಬೋದು, ಇದನ್ನೆಲ್ಲ ಹೇಗೆ ಮಾಡಬಹುದು? ನಾವು ತುಂಬಾ ಮಟ್ಟಿಗೆ ನಾನು ನನ್ನ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾವಿನ ಬಗ್ಗೆ ನಾವು ಮೊದಲಿಂದಲೇ ಇತ್ತು ಹಿಂದಿನ ಕಾಲದ ಕ್ರಮ, ನಾವು ನೀರಿಗೆ ಹಾಕುದು, ಅದನ್ನಂತೂ ನಾವು ಇವತ್ತಿಗೂ ಮಾಡ್ತಾ ಕಾಪಿಡ್ತಾ ಇದ್ದೇವೆ. ಹಣ್ಣನ್ನು ಹಾಕ್ತೇವೆ, ಕಾಯಿಯನ್ನು ಹಾಕ್ತೇವೆ, ಅದನ್ನು ಬೇಯಿಸಿಯೂ ಹಾಕ್ತೇವೆ, ಹಸಿಯೂ ಹಾಕ್ತೇವೆ, ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡ್ತೇವೆ. ಅದನ್ನು ಇದು ಮಾಡಿ ಪುಡಿ ಮಾಡಿ ಇಟ್ಟುಕೊಂಡು ಎಳತ್ತು ಕಾಯನ್ನು, ಎಳತ್ತಲ್ಲ ಬೆಳೆದ ಕಾಯಿಯನ್ನು ತಂದು ಮಾಡಿ ಪುಡಿ ಮಾಡಿ ಅದನ್ನು ಹುಳಿಯ ಬದಲಿಗೆ ಉಪಯೋಗಿಸಿ ಮಾಡುವಂಥದ್ದು, ಅದನ್ನು ಎಲ್ಲ ಆ ರೀತಿಯನ್ನಾಗಿ ಅದರಲ್ಲಿ ಮಾಡ್ತೇವೆ. ಕೊಕ್ಕೋದಲ್ಲಿ ನಾನು ಹೇಳಿದೆ, ನಾವು ಅದನ್ನು ಪ್ರೊಸೆಸ್ ಮಾಡಿ ಒಣಗಿಸು. ಪ್ರೊಸೆಸಿಂಗ್ ಅಂತ ಹೇಳಿದರೆ ಅದರಲ್ಲಿ ಫರ್ಮೆಂಟೇಷನ್ ಬಂತು, ಅದನ್ನು ಕೊಳೆಯಿಸುವಿಕೆ ಬಂತು. ಕೊಳೆಯಿಸುವಿಕೆ ಮಾಡಿ ಅದನ್ನು ಮಾಡ್ತೇವೆ. ಸಾವಯವದಲ್ಲಿ ಅದನ್ನು ಸಾವಯವ ಮಾರುಕಟ್ಟೆಯನ್ನೇ ಹುಡುಕ್ಲಿಕ್ಕೆ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೇವೆ. ಬೇರೆ ಬೇರೆ ರೂಪದಲ್ಲಿ ಕೆಲವೊಮ್ಮೆ ನಮಗೆ ಅದು ತುಂಬ ರೀತಿ ಒಳ್ಳೆಯದಾಗಿ ವರ್ಕ್ ಆಗಿದೆ. ಸಾವಯವ ಮಾರುಕಟ್ಟೆ ನಮ್ಮ ಸಾವಯವ ಕೊಕ್ಕೋಗೆ ಸಾವಯವ ಮಾರುಕಟ್ಟೆ. ಸೊ ಅದರಿಂದ ಮತ್ತೆ ಇನ್ನೊಂದು ಪ್ರಾಡಕ್ಟನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ, ಅದನ್ನು ನಿಮಗೆ ಹೇಳಲೇಬೇಕು. ಕೊಕೋ ಡೇಟ್ಸ್ ಅಂತ, ಖರ್ಜೂರವನ್ನು, ಖರ್ಜೂರದ ಒಳಗೆ ನಮ್ಮ ಕೊಕ್ಕೋ ಬೀಜವನ್ನು, ರೋಸ್ಟ್ ಮಾಡಿದ ಕೊಕ್ಕೋ ಬೀಜವನ್ನು ಇನ್ಫ್ಯೂಸ್ ಮಾಡುವಂಥದ್ದು, ಒಳಗೆ ಹಾಕಿ ಮಾಡುವಂಥದ್ದು. ಅದಕ್ಕೆ ಆರೋಗ್ಯಕರವಾಗಿ ತುಂಬ ಒಳ್ಳೆಯದದು. ಎರಡು ಕೂಡ ಒಂದು ಹೈ ಕ್ಯಾಲರಿ ಇರುವಂಥದ್ದು, ಹೈ ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು, ಪ್ರೋಟೀನ್ಸ್ ಇರುವಂಥದ್ದು. ಹಾಗಾದ ಕಾರಣ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಆಮೇಲೆ ಮಕ್ಕಳ ದೃಷ್ಟಿಯಿಂದ ತುಂಬ ಒಳ್ಳೇದು. ಯಾಕೆಂತಂದರೆ ಅದು ಒಳಗಡೆ ಕೊಕ್ಕು ಇರುವ ಕಾರಣ, ಹೊರಗಡೆ ಸಿಹಿ ತುಂಬಿದ ಖರ್ಜೂರ ಇರುವ ಕಾರಣ ಅದು ಚಾಕ್ಲೇಟ್ನ ಹಾಗೆ ಆಗ್ತದೆ ತಿನ್ನುವಾಗ. ಸೊ ಆ ರೀತಿಯಲ್ಲಿ ಕೂಡ ಅದು ಆರೋಗ್ಯಕ್ಕೂ ಒಳ್ಳೆಯದು, ಆನಂತರ ನಮ್ಮ ಮೌಲ್ಯವರ್ಧನೆಯ ಒಂದು ಗುರಿಯನ್ನು ಕೂಡ ನಾವು ಮುಟ್ಟಿದಾಗೆ ಆಗ್ತದೆ. ಸೊ ಕೊಕ್ಕೋವನ್ನು ಎರಡು ಹಂತವಾಗಿ ನಾವು ಪ್ರೊಸೆಸ್ ಮಾಡ್ತೇವೆ. ಚಾಕ್ಲೇಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ಇದನ್ನು ಮಾಡ್ತಾ ಇದ್ದೇವೆ, ಚಾಕ್ಲೇಟ್ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೇವೆ. ಅದು 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಆಗ್ತಾ ಉಂಟು, ಆ ರೀತಿಯಾಗಿ ಆಗ್ತದೆ. ಆನಂತರ ಇನ್ನೊಂದು, ಅಡಿಕೆಯಲ್ಲಿ ನಾವು ಯಾವುದೇ ಮೌಲ್ಯವರ್ಧನೆಗೆ ಇಷ್ಟವರೆಗೆ ಹೊರಡಲಿಲ್ಲ. ಒಮ್ಮೆ ಶುರು ಮಾಡಿದ್ದೆವು, ಅದನ್ನು ಮತ್ತೆ ನಮಗೆ ಈ ನಮ್ಮ ಜನಗಳು ಸಾಕಾಗದ ಕಾರಣಕ್ಕಾಗಿ ನಾವು ಅದನ್ನು ನಿಲ್ಲಿಸಿದ್ದೇವೆ. ಆದರೆ ಮೌಲ್ಯವರ್ಧನೆ ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಕೂಡ ನೋಡಿ, ತೋಟದ ಕಸ ತೋಟಕ್ಕೆ. ನಾವು ಅಡಿಕೆಯಲ್ಲಿ ಬರೀ ಅಡಿಕೆಯನ್ನು ಮಾತ್ರ ಮನೆಗೆ ತರುವುದಷ್ಟೇ ಅಲ್ಲದೆ, ಹಾಳೆ ಆಗಲಿ, ಸೋಗೆ ಆಗಲಿ, ಅಥವಾ ಕೊನೆ ಜಂಗಾಗಲಿ, ಅದು ಯಾವುದನ್ನು ಕೂಡ ತರುತ್ತಿಲ್ಲ, ಎಲ್ಲವೂ ತೋಟದ ಕಸ ತೋಟಕ್ಕೆ ಹೋಗ್ತದೆ. ಸೊ ಅದು ಕೂಡ ನನಗೆ ಮಣ್ಣನ್ನು, ನಾವು ಮಣ್ಣಿನ ಸಾವಯವ ಅಂಶವನ್ನು ಇಂಪ್ರೂವ್ ಮಾಡಲಿಕ್ಕೆ ಇಟ್ಸ್ ಎ ಕೈಂಡ್ ಆಫ್ ವ್ಯಾಲ್ಯೂ ಅಡಿಷನ್. ಅಥವಾ ನಮ್ಮ ತಟ್ಟೆ ಮಾಡುವ ಪ್ರಯತ್ನ ಮಾಡಬಹುದು, ಅದು ಮಾಡಲಿಕ್ಕೆ ನಾವು ಅದನ್ನೇ ಹೊರಡಲಿಲ್ಲ. ಆದರೆ ಅದಕ್ಕೆ ಅದನ್ನು ನಾವು ತಟ್ಟೆ ಮಾಡಲಿಕ್ಕೆ ಹಾಳೆಯನ್ನು ಕೊಡಲಿಕ್ಕೂ ಇಷ್ಟಪಡೋದಿಲ್ಲ, ಯಾಕೆಂದರೆ ನಮ್ಮ ತೋಟಕ್ಕೆ ಸಾವಯವ ಪದಾರ್ಥ ನಮಗೆ ಕಡಿಮೆ ಆಗ್ತದೆ ಅಂತ ಹೇಳಿಕೊಂಡು. ತೆಂಗು ಎಲ್ಲರಿಗೆ ಗೊತ್ತಿದೆ, ಸಾಕಷ್ಟು ಇದುಂಟು. ಆದರೆ ನಾವು ಇಲ್ಲಿಯ ತೆಂಗನ್ನು ನಾವು ಕೊಬ್ಬರಿ ಎಣ್ಣೆ, ನಮ್ಮ ಬಳಕೆಗೆ ಇರುವ ಕೊಬ್ಬರಿ ಎಣ್ಣೆಗೆ ಮಾತ್ರ ಬಳಸ್ತಾ ಇದ್ದೇವೆ. ಬಾಳೆಯಲ್ಲಿ ನಾನು ಹೇಳಿದೆ ಸುಕ್ಕೇಳಿ ಮಾಡ್ತೇವೆ ಅಂತ ಈಗಾಗಲೇ. ಆನಂತರ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ದು ನಮ್ಮ ಬೀಜದ ಬ್ಯಾಂಕಿನ ಬಗ್ಗೆ. ನಾವು ಈಗ ಸಾಧಾರಣ ಒಂದು 15 ವರ್ಷ ಎಲ್ಲ ಆಗಿರ್ಬೋದು ನನಗೆ ಸರಿಯಾಗಿ ನಾನು ಹೇಳೋದಿದ್ರೆ, ಅಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಒಂದಿವಸ ನನ್ನ ಗಂಡ ಹೇಳಿದರು, ನಾವು ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ, ಒಂದು 60 ಜನ ಆಗ್ತೇವೆ ಮಧ್ಯಾಹ್ನದ ಊಟಕ್ಕೆ, ನಾವು ನಮ್ಮ ತರಕಾರಿಯನ್ನು ದುಡ್ಡು ಕೊಟ್ಟು ತರಲಿಕ್ಕಿಲ್ಲ, ನಾವು ನಮ್ಮ ತರಕಾರಿಯನ್ನು ನಾವೇ ಬೆಳೆಸಿಕೊಳ್ಬೇಕು ಅಂತ. ಸೊ ಶುರುವಾಯಿತು ಆ ಒಂದು ಪ್ರಯತ್ನ ನಮ್ಮದು. ಗದ್ದೆಯೆಲ್ಲ ಹೇಗೂ ಜಾಗ ಉಂಟು, ನಮಗೆ ಜಾಗದ ಪ್ರಾಬ್ಲಮ್ ಇಲ್ಲ, ನೀರಿನ ಪ್ರಾಬ್ಲಮ್ ಇಲ್ಲ, ಗೊಬ್ಬರದ ಪ್ರಾಬ್ಲಮ್ ಇಲ್ಲ, ಆದರೆ ಈ ತರಕಾರಿಯನ್ನು ಬೆಳಿಲಿಕ್ಕೆ ಒಂದು ಹಿಡಿಪು ಬೇಕು. ಸೊ ಅದಕ್ಕೆ ಸಾಕಷ್ಟು ಕೂಲಿಯೂ ಬೇಕು. ಈ ದೃಷ್ಟಿಯಿಂದ ನಾವೇನು ಆಯಿತು ಅಂತ ಹೇಳಿದರೆ, ತರಕಾರಿಯನ್ನು ಬೆಳಿಲಿಕ್ಕೆ ಶುರು ಮಾಡಿದೆವು. ಕೊನೆಗೆ ಹೀಗೆ ಅದರದ್ದು ಒಂದು ಕಾಸ್ಟ್ ಎಫೆಕ್ಟ್ ಆಗ್ತದಾ ಅಂತ ಹೇಳಿ ನೋಡಲಿಕ್ಕೆ ಹೋಗುವಾಗ ನಮಗೆ ಅದರದ್ದು ತುಂಬ ಕಾಸ್ಟ್ ಬರಲಿಕ್ಕೆ ಶುರುವಾಯಿತು. 60 ಜನಕ್ಕೆ ನಾವು ಊಟ ಆದ ತರಕಾರಿ ಅಂತ ಹೇಳಿದರೆ ಆಗ ತುಂಬ ಜಾಸ್ತಿ ಆಗ್ತದೆ. ಸೊ ಇದನ್ನು ಒಂದು ಕಾಂಪೆನ್ಸೇಟ್ ಮಾಡಲಿಕ್ಕೆ ಏನು ಮಾಡೋದಂತ ಹೇಳುವಾಗ ನಮಗೆ ಹೊಳೆದದ್ದು ಬೀಜದ ಬ್ಯಾಂಕ್. ಸೊ ಆವತ್ತಿನಲ್ಲೇ ನಾವು ನಮ್ಮ ಬೀಜದ ಬ್ಯಾಂಕನ್ನು ಶುರು ಮಾಡಿದ್ದೇವೆ. ತರಕಾರಿ ನಷ್ಟ ಆಗೋ ಈ ಒಂದು ಇದರಿಂದಾಗಿ ಏನಾಯಿತು ಅಂತ, ಬೀಜದ ಬ್ಯಾಂಕ್ ಶುರು ಮಾಡಿದ ಮೇಲೆ ನಮ್ಮ ಬೀಜಕ್ಕೆ ಬರುವಂತಹ ಒಂದು ಬೇಡಿಕೆಯಿಂದಾಗಿ, ಎಷ್ಟು ಬೇಡಿಕೆ ಇತ್ತು ಅಂತಂದರೆ, ನಮಗೆ ಇನ್ನಿನ್ನು ಜಾಸ್ತಿ ತರಕಾರಿಗಳನ್ನು ಮಾಡಿ ಅದನ್ನು ನಮ್ಮ ಊಟದಲ್ಲಿ ಬಳಸಿಕೊಂಡು ಬೀಜಗಳನ್ನು ಮಾಡುವಂಥದ್ದು. ಅದು ಇವತ್ತಿಗೂ ಕೂಡ ನಾವು ಮಾಡ್ತಾ ಇದ್ದೇವೆ. ನಾವು ತರಕಾರಿಯನ್ನು ಖುಷಿಯಲ್ಲಿ ಇನ್ನೂ ಬೆಳೆದು ತಿನ್ನುವ ಅಂತ ಹೇಳುವಂತಹ ಒಂದು ಮನಸ್ಥಿತಿಗೆ ನಮ್ಮನ್ನು ತಂದದ್ದು ನಮ್ಮ ಬೀಜದ ಬ್ಯಾಂಕ್. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಸೇರಿಸಬೇಕು. ಈಗ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಬೀಜದ ತಳಿಗೂ ಸಾಮಾನ್ಯವಾಗಿ ಪೇಟೆಯಲ್ಲಿ ಪ್ಯಾಕೆಟ್ನಲ್ಲಿ ಸಿಗುವಂತಹ ಒಂದು ಹೈಬ್ರಿಡ್ ಬೀಜದ ಅಂತ ಹೇಳ್ತೀವಲ್ಲ ತರಕಾರಿ ಬೀಜಗಳು, ಅದಕ್ಕೂ ಏನು ವ್ಯತ್ಯಾಸ? ರುಚಿಯಲ್ಲಾಗ್ಬೋದು ಅಥವಾ ಗುಣಮಟ್ಟದಲ್ಲಾಗ್ಬೋದು? ರುಚಿಯ ಬಗ್ಗೆ ನನಗೆ ಅದರದ್ದು ಯಾವುದೇ ಹೈಬ್ರಿಡ್ ತಳಿಗಳನ್ನು ನಾವು ತುಂಬ ಮಾಡಿ ಗೊತ್ತಿಲ್ಲ ನನಗೆ. ಸಾಂಪ್ರದಾಯಿಕ ತಳಿಗಳು ಈ ಮೂಲಂಗಿನ ನಾವು ಮಾಡ್ತೇವೆ, ಯಾಕೆಂತಂದ್ರೆ ಅದು 45 ದಿವಸದಲ್ಲಿ ನಮಗೆ ಸಿಕ್ಕಿಬಿಡ್ತದೆ. ಆದ್ರೆ ನಾವು ಅದರದ್ದು ಬೀಜವನ್ನು ನಾವು ತೆಗೆದಿಡ್ಲಿಕ್ಕೆ ಹೋಗುದೇ ಇಲ್ಲ, ಯಾಕೆಂತಂದ್ರೆ ಆ ಬೀಜಗಳು ನಮ್ಮ ಇದು ನಮ್ಮದು ಮೂಲಂಗಿ ಬೆಳೆಯುವಂತ ನಾಡಲ್ಲ ನಮ್ಮದು. ಹಾಗಾಗಿ ಯಾವ ನಾಡಲ್ಲಿ ಬೆಳೀತದೋ ಅಲ್ಲಿಂದ ತರುವಂತ ಬೀಜಗಳೇ ನಿಜವಾಗಿ ಗಟ್ಟಿ ಉಂಟು. ಆದ ಕಾರಣ ಅಂಥದ್ದನ್ನ ಮಾಡುದಿಲ್ಲ. ಆದ್ರೆ ಉಳಿದಂತದ್ರ ಮಟ್ಟಿಗೆ ಹೇಳುದಿದ್ರೆ ನಾವು ಎಲ್ಲವನ್ನು ನಮ್ಮದನ್ನೇ ನಮ್ಮ ಬೀಜಗಳದ್ದೇ ನಾವು ಪರಂಪರೆಯನ್ನು ಮುಂದುವರಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ಯಾಕೆಂತಂದ್ರೆ ನಮಗೆ ಅದರಲ್ಲಿ ಒಳ್ಳೆ ಆ ಬೀಜಗಳನ್ನು ಬಳಸಿ ಹೇಗೆ ಮಾಡುದು ಅಂತ ಹೇಳುವಂಥದ್ದು ಒಂದು ಹಿಡಿಪು, ಆ ಬೀಜಗಳಿಗೆ ನಮ್ಮ ಮಣ್ಣಿಗೆ ಹೇಗೆ ಒಗ್ಗಿಕೊಳ್ಳುದು ಅಂತ ಹೇಳುವಂಥದ್ದು ಬೀಜಗಳ ಹಿಡಿಪು. ಸೊ ಈ ಎಲ್ಲ ಕಾರಣಗಳಿಗಾಗಿ ನಮ್ಮ ಸಾಂಪ್ರದಾಯಿಕ ಬೀಜಗಳನ್ನೇ ನಾವು ಸಾಂಪ್ರದಾಯಿಕ ಕ್ರಮಗಳನ್ನೇ ಹೆಚ್ಚು ಕಡಿಮೆ ಬಳಸಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿಕೊಳ್ತೇವೆ. ಆ ರೀತಿಯಾಗಿ ನಾವು ಮಾಡ್ತೇವೆ. ತರಕಾರಿ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆ ಮಾಡುವಂತಹದ್ದು ಒಂದು ಸವಾಲು, ಇದನ್ನ ಸಾವಯವ ರೀತಿಯಲ್ಲಿ ಹೇಗೆ ಸಾಧಿಸ್ತೀರಿ? ಸಾಕಷ್ಟು ಸಾವಯವ ರೀತಿಯ ವಿಧಾನಗಳಿವೆ ಸರಿಗ, ಹಿಟ್ಟು ತಿಗಣಿಗೆ ಇರ್ಬೋದು ಅಥವಾ ಹೇನಿಗೆ ಇರ್ಬೋದು ಅಥವಾ ಫಂಗಸ್ಗೆ ಇರ್ಬೋದು ಮತ್ತೆ ಎಲ್ಲ ಕೀಟಗಳಿಗೆ ಇರ್ಬೋದು, ಬೇರೆ ಬೇರೆ ನಾನಾ ನಮೂನೆ ಕೀಟಗಳಿಗೆ ಎಲ್ಲದಕ್ಕೂ ಕೂಡ ನಮಗೆ ಸಾಕಷ್ಟು ಸಾವಯವದ ಇದು ನಿರ್ವಹಣೆಗೆ ನಮಗೆ ಕೀಟನಾಶಕಗಳು ಉಂಟು. ನೆಟ್ಟ ದಿವಸದಿಂದ ನಮಗೆ ಮೊಳಕೆ ಬರುವಾಗಲೇ ಕತ್ತರಿಸುವಂತಹ ಬೀಜಗಳು, ಈಗ ನೋಡಿ ಸಾಧಾರಣ ನಾನು ಹೇಳ್ತೇನೆ ಅಲ್ಲಿ ಇದನ್ನ ಬೀಜ ಹಾಕಿದ್ದೇವೆ, ಚೀನಿಕಾಯಿದು ಬೀಜ ಹಾಕಿದ್ದೇವೆ, ಚೀನಿಕಾಯಿ ಎರಡೆಲೆ ಬರುವಾಗಲೇ ಅದನ್ನೆಲ್ಲ ತಿನ್ಲಿಕ್ಕೆ ನಿಮಗೆ ಕತ್ತರಿಸ್ಲಿಕ್ಕೆ ತಿಂತಾ ಹೋಗುವಂಥದ್ದು ಎಲ್ಲರಲ್ಲಿಯೂ ಇರುವಂತದ್ದು. ಕನಪಟಿ ಎಲೆ ಅಂತ ಹೇಳ್ತೇವೆ, ಕನಪಟಿ ಎಲೆ ಏನಾದ್ರ ಬುಡಕ್ಕೆ ಕಾಸರ್ಕಲ್ಲ ಕನಪಟಿ, ಕಣ್ಣಪಟ್ಟಿ ಅಂತ ಹೇಳ್ತಾರೆ, ಅದರ ಹಾಲು ಕಣ್ಣಿಗೆ ರಟ್ಟಿದ್ರೆ ಕಣ್ಣೆ ಕುರುಡಾಗ್ತದೆ ಅಂತ ಹೇಳ್ತಾರೆ. ಅದು ತುಂಬಾ ಖಾರ, ಅದನ್ನ ದೂರದಲ್ಲಿ ಹೀಗೆ ಇಟ್ಟು ಕಟ್ ಮಾಡ್ಬೇಕಷ್ಟೇ, ಮೈ ಹತ್ರ ಕೂಡ ತರಬಾರ್ದು, ಸ್ಕಿನ್ಗೆ ಮುಟ್ಟಿದ್ರೆ ಸ್ಕಿನ್ ಅನ್ನು ಕರಗಿಸ್ತದೆ ಅದರ ಬಿಳಿ ಮೇಣ. ಸೊ ಕನಪಟಿಯಲ್ಲಿ ಏನಾದ್ರೂ ಬಿಡಕ್ಕೆ ಇಟ್ರೆ ಇವ್ಯಾವುದು ಬರುದಿಲ್ಲ, ಆ ಒಂದು ಹಂತದಿಂದಲೇ ನಮ್ಮ ಹತ್ರ ಉಂಟು, ಯಾವುದೇ ವಿಷದ ಅವಶ್ಯಕತೆ ಇಲ್ಲ ನಿಜವಾಗಿ. ಮತ್ತೆ ಇನ್ನೊಂದು ಏನಂತಂದ್ರೆ ಕೆಲವೆಲ್ಲ ನ್ಯೂಟ್ರಿಯೆಂಟ್ಗಳು ನಾವು ಅಕ್ಕಿ ತೊಳೆದ ಹಾಕಚ್ಚಿರ್ಬೋದು ಅಥವಾ ತೆಂಗಿನಕಾಯಿಯ ನೀರು ಇರ್ಬೋದು, ಹುಳಿ ಮಜ್ಜಿಗೆ ಇರ್ಬೋದು, ಹುಳಿ ಮಜ್ಜಿಗೆಗೆ ಒಂದು ಪೀಸ್ ತಾಮ್ರ ಹಾಕಿದ್ರೆ ಅದು ಕಾಪರ್ ಸಲ್ಫೇಟ್ನ ಇದನ್ನು ಫಂಗಸ್ಗೆ ಅದು ಆಗ್ತದೆ, ಫಂಗಲ್ ಪ್ರಾಬ್ಲಮ್ಸ್ಗೆ ಆಗ್ತದೆ ಅದೊಂದು. ಅಥವಾ ಈಗ ಈ ಏನು ಈ ಮೀನನ್ನು ಅದಕ್ಕೆ ಬೆಲ್ಲವನ್ನು ಹಾಕಿಟ್ಟು ಕೊಳಿಸುವಂಥದ್ದು, ಆ ರೀತಿಯೆಲ್ಲ ಅದನ್ನು ಮಾಡಿದರೆ ಗಿಡಗಳು ತನ್ನಿಂತಾನೇ ಗಟ್ಟಿಯಾಗ್ತವೆ, ಗಟ್ಟಿಯಾದ ಗಿಡಗಳಿಗೆ ರೋಗಬಾಧೆ ಕಡಿಮೆ. ಸೊ ಅದನ್ನ ಸರಿಗ ಮೌಲ್ಯವರ್ಧನೆಯ ಮುಂದುವರಿದ ಭಾಗವಾಗಿ ಇದನ್ನ ಪ್ಯಾಕೇಜ್ ಮಾಡುವಂತಹದ್ದು, ಒಂದು ಆಕರ್ಷಣೀಯವಾದಂತಹ ಪ್ಯಾಕೇಜ್ ನಲ್ಲಿ ಮಾರಾಟ ಮಾಡುವಂತಹದ್ದು, ಇದು ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ? ನಿಜವಾಗ್ಲೂ ತುಂಬಾ ಮುಖ್ಯ. ಈಗ ಎಷ್ಟೋ ವಿಷಯಗಳು ನಮಗೆ ಕಣ್ಣಿಗೆ ಕಾಣದಂತ ವಿಷಯ, ಅದು ಪೂರ್ತಿ ಪ್ಯಾಕ್ ಆದಂತದ್ದನ್ನು ಕೂಡ ನಾವು ಪ್ಯಾಕೇಜ್ ಚಂದ ಕಂಡೇ ನಾವು ಅದನ್ನು ಅಂಗಡಿಯಿಂದ ಹಿಡ್ಕೊಂಡು ಬರ್ತೇವೆ ಒಳಗೆ. ಹೌದು, ಆಕರ್ಷಕ ಪ್ಯಾಕೇಜ್ ಅನ್ನ ನೋಡಿಯೇ ಎಷ್ಟೋ ಸರ್ತಿ ನಾವು ಸೋತು ಹೋದದ್ದು ಕೂಡ ಉಂಟು, ಆ ಥರದ್ದು ಕೂಡ ಇರ್ತದೆ. ಸೊ ನಮ್ಮ ದೃಷ್ಟಿಯಲ್ಲಿ ಹೇಳಿದ್ರೆ ಎಲ್ಲ ನಮ್ಮ ಈ ವಾರಣಾಸಿ ಫಾರ್ಮ್ಸಿನ ಇದರಲ್ಲಿ ಹೇಳಿದ್ರೆ ನಾವು ಅದಕ್ಕೆ ತುಂಬಾ ಆದ್ಯತೆ ಇನ್ನೂ ಕೊಡಲಿಲ್ಲ, ಕೊಡಬೇಕು. ಆದರೆ ಪ್ಯಾಕೇಜಿಗೆ ಜಾಸ್ತಿ ಆದ್ಯತೆ ಕೊಟ್ಟ ಕೂಡಲೇ ಕಾಸ್ಟ್ ಜಾಸ್ತಿ ಆದರೆ ಅದು ರೈತನಿಗೆ ಅಷ್ಟು ಸುಲಭಕ್ಕೆ ಸಿಕ್ಕುವುದಿಲ್ಲ. ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಸೀಡ್ ಪ್ರೊಡಕ್ಷನ್ನೇ ಕಡಿಮೆ, ಬೀಜಗಳ ತಯಾರಿಯೇ ಉತ್ಪನ್ನವೇ ಕಡಿಮೆ ನಮ್ಮದು. ಅದು ಅದು ಕೂಡಲೇ ನಮಗೆ ವಿಕ್ರಯ ಆಗಿ ಹೋಗುವ ಕಾರಣ ಆ ಪ್ಯಾಕೇಜ್ ಅನ್ನು ಇನ್ನೂ ಜಾಸ್ತಿ ಮಾಡಿ ರೇಟನ್ನು ಜಾಸ್ತಿ ಮಾಡಿ ಆ ರೀತಿ ಮಾಡುವಂತಹ ಒಂದು ಮನಸ್ಸಿಗೆ ನಾವು ಹೋಗ್ಲಿಲ್ಲ. ಈಗ ಮಾರುಕಟ್ಟೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಂಥ ಒಂದು ಹಲಸು ಮೇಳ ಆಗ್ಬೋದು, ಮಾವು ಮೇಳ ಆಗ್ಬೋದು, ಕೃಷಿ ಮೇಳಗಳಾಗ್ಬೋದು, ಯಾವ ರೀತಿ ನೆರವಾಗ್ತವೆ? ಎಲ್ಲ ದೃಷ್ಟಿಯಿಂದಲೂ, ರೈತರನ್ನ ಒಗ್ಗೂಡಿಸುವ ದೃಷ್ಟಿಯಿಂದಲೂ ಅಥವಾ ನಾವು ರೈತರಿಂದ ಕಲ್ತ್ಕೊಳ್ಳುವ ದೃಷ್ಟಿಯಿಂದಲೂ, ನಮಗೆ ಗೊತ್ತಿರೋದನ್ನು ರೈತರಿಗೆ ಹೇಳುವ ದೃಷ್ಟಿಯಿಂದಲೂ, ಆ ನಂತರ ಬಂದು ಒಂದು ರೀತಿಯ ಏನು ಮನೋರಂಜನೆಯ ದೃಷ್ಟಿಯಿಂದ ಇದು ತುಂಬ ಮುಖ್ಯ. ಎಲ್ಲವೂ ಕೂಡ ಇದೆಲ್ಲವೂ ಮತ್ತೆ ಚಿಂತನೆಗೆ ಒಳಪಡಿಸ್ತದೆ ನಮ್ಮನ್ನು. ಈ ರೈತ ಮೇಳಗಳು ಯಾವುದೇ ಇರ್ಬೋದು, ಹಲಸು ಇರ್ಬೋದು, ಮಾವು ಇರ್ಬೋದು, ಮತ್ತು ಇನ್ಯಾವುದೇ ರೀತಿಯ ಖಂಡಿತ ಮೇಳಗಳು ತುಂಬಾ ಆದ್ಯತೆ. ಎಷ್ಟೋ ಜನರದ್ದು ಎಷ್ಟೋ ಅವರ ವ್ಯಾಲ್ಯೂಡಿಷನ್ ಆದಂತಹ ಒಂದು ಆಹಾರ ಪದಾರ್ಥಗಳು ಅಲ್ಲಿ, ಅದಕ್ಕೆ ಕೂಡ ಒಂದು ಮಾರುಕಟ್ಟೆ ಸಿಗ್ತದೆ, ಜನರಿಗೆ ಅದರ ಬಗ್ಗೆ ತಿಳಿತದೆ, ತಿಳುವಳಿಕೆ ಬರ್ತದೆ. ಸೊ ಎಲ್ಲ ದೃಷ್ಟಿಯಿಂದ ಕೂಡ ಬೇಕೇ ಬೇಕು. ಈ ಕೊರೋನಾದ ಸಮಯದಲ್ಲಿ ನಿಜವಾಗಿ ಅದೊಂದು ದೊಡ್ಡ ಪೆಟ್ಟಾಯಿತು. ಈ ಆನ್ಲೈನಲ್ಲಿ ಅಂತ ಹೇಳುವಂಥದ್ದನ್ನು ಎಷ್ಟೋ ಜನ ಅದಕ್ಕೆ ಬರಲಿಕ್ಕೆ ಆಗುದಿಲ್ಲ. ಮತ್ತೆ ಕಣ್ಣಿಗೆ ಬಿ ಟು ಬಿ ನಾವು ನೀವು ಎದುರು ಕೂತು ಒಂದು ಚರ್ಚೆ ಆದ ಹಾಗೆ ಅಥವಾ ಕಣ್ಣಲ್ಲಿ ನೋಡಿದ ಹಾಗೆ ನೋಡಿ ತಿಳಿ ಮಾಡಿ ಕಲಿ ಅಂತ ಆ ರೀತಿಯಲ್ಲಿ ಆದ್ರೆ ಭಾರಿ ಒಳ್ಳೇದು. ಕೊನೆಯ ಪ್ರಶ್ನೆಯನ್ನ ಕೇಳಿದ ಬಹುಶಃ ಚಳಿಗಾಲದ ತರಕಾರಿಯ ಪ್ರಯತ್ನವನ್ನು ಕೂಡ ನೀವು ಮಾಡಿದವರು, ಇದರ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ಚಳಿಗಾಲದ ತರಕಾರಿ ಮುಖ್ಯವಾಗಿ ಕ್ಯಾಬೇಜ್, ಕಾಲಿಫ್ಲವರು, ಸಿಲರಿ, ಸೊ ಇದನ್ನ ನಾವು ಬೆಳೆಸುವ ಪ್ರಯತ್ನವನ್ನ ಮಾಡಿದ್ದೇವೆ, ಸಕ್ಸಸ್ ಆಗಿದ್ದೇವೆ ಕೂಡ. ನಾವು ಕ್ಯಾಬೇಜ್ ತರೋದೇ ಇಲ್ಲ ಅಂಗಡಿಯಿಂದ, ಎಲ್ಲ ಯಾವ ತರಕಾರಿನೂ ತರೋದಿಲ್ಲ. ಕ್ಯಾಬೇಜ್ ಬಾರಿ ರುಚಿ, ಈಗ ಎಷ್ಟೊಂದು ವಿಷಯಗಳಿಗೆ ಕ್ಯಾಬೇಜು ಅದರದ್ದೇ ಆದಂತ ಒಂದು ಪಾಕಗಳನ್ನು ಹೊಂದಿರ್ತದೆ. ಸೊ ಆದ್ರೂ ಕೂಡ ಅದನ್ನ ನಾವೇ ಬೆಳೆಸುವಂತ ಪ್ರಯತ್ನವನ್ನೇ ಈ ಒಂದು 4 ವರ್ಷದ ಹಿಂದೆ ಮಾಡಿದೆವು ನಾವು. ಅದರಲ್ಲಿ ಈ ವಾತಾವರಣ ಚಳಿಗಾಲದಲ್ಲಿ ಒಗ್ಗಿಕೊಳ್ತದೆ, ಮಳೆಗಾಲದಲ್ಲಿ ಆಗ್ಲಿಕ್ಕಿಲ್ಲ. ಮಳೆಗಾಲದಲ್ಲಿ ಪಾಲಿಹೌಸ್ ಅಲ್ಲಿ ಮಾಡಿ ಸಕ್ಸಸ್ ಆದವರು ಇದ್ದಾರೆ ನಮ್ಮಲ್ಲಿ, ದಕ್ಷಿಣ ಕನ್ನಡದ ನಮ್ಮ ಕೃಷಿಕರು, ಕಾಸರಗೋಡಿನ ಕೃಷಿಕರು ಇದ್ದಾರೆ. ನಾವು ಅದನ್ನ ಅದಕ್ಕೆ ಹೋಗ್ಲಿಲ್ಲ. ಆದ್ರೆ ಚಳಿಗಾಲದಲ್ಲಿ ನಾವು ಒಂದು 4 ವರ್ಷದಿಂದಲೇ ನಾವು ಸತತವಾಗಿ ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಅಕ್ಟೋಬರ್ 31 ಅಂದಾಜಿಗೆ, ಅಕ್ಟೋಬರ್ ಕೊನೆ ವಾರದಿಂದ ನವೆಂಬರ್ ಕೊನೆ ವಾರದ ಒಳಗೆ ನಾವು ಬಿತ್ತನೆ ಅಥವಾ ಸಸಿಗಳನ್ನ ತಂದದ್ದು, ನಾವು ಬಿತ್ತನೆ ಮಾಡಿದೆಲ್ಲ, ಸಸಿಗಳನ್ನ ತಕೊಂಡು ಬಂದು ಆಚೆಯಿಂದಲೇ ಇಲ್ಲಿ ಈಗ ಕಾಸರಗೋಡಲ್ಲಿ ಕೂಡ ಕೊಡ್ತಾ ಇದ್ದಾರೆ, ಅಲ್ಲಿಂದ ತಕೊಂಡು ಬಂದು ನಾವು ನಾಟಿ ಮಾಡಿದ್ರೆ ಫೆಬ್ರವರಿಯಲ್ಲಿ ನಾವು ಆರಾಮದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಭಾರಿ ಚೆನ್ನಾಗಿ ಬರ್ತದೆ, ಭಾರಿ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ ಕ್ಯಾಬೇಜ್ಗಳು, ಕಾಲಿಫ್ಲವರ್ಗಳು, ಸಿಲರಿಗಳು. ಇನ್ನೊಂದು ಪ್ರಶ್ನೆಯನ್ನ ಸೇರಿಸಬೇಕು, ಈ ಬೀಜಗಳ ಸಂರಕ್ಷಣೆ ಮಾಡುವುದು ಹೇಗೆ ಅಂತ. ಬೀಜಗಳ ಸಂರಕ್ಷಣೆ ಅದರ ಮಾಯಿಶ್ಚರ್ ಲೆವೆಲ್ ಎಲ್ಲದರಿಂದ ಮುಖ್ಯ. ಫಸ್ಟಿಗೆ ನಾವು ಬೆಳೆದ ಬೀಜಗಳನ್ನೇ ಹಾರ್ವೆಸ್ಟ್ ಮಾಡಿಕೊಳ್ಬೇಕು. ಆ ನಂತರ ಅದು ಸರಿಯಾಗಿ ಒಣಗಬೇಕು, ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದಂತಹ ಬೀಜಗಳನ್ನ ಕ್ಲೀನ್ ಮಾಡುವಂಥದ್ದು ಅಷ್ಟೇ ಮುಖ್ಯ. ಅದರಲ್ಲಿ ಬೇರೆ ಕಸಕಡ್ಡಿಗಳಿದ್ರೆ ಅದಕ್ಕೆ ಹುಳ ಬರೋದು ಬೇಗ. ಅದನ್ನ ಆನಂತರ ಅಂಶಗಳನ್ನ ಪೂರ್ತಿ ತಗ್ಗಿಸಿದ ಮೇಲೆ ಆ ಶುಷ್ಕವಾದಂತಹ ಒಂದು ಜಾಗದಲ್ಲಿ ಅದನ್ನು ಬಾಕ್ಸಲ್ಲಿ ಅಥವಾ ಹೇಗೆ ಪ್ಲಾಸ್ಟಿಕ್ ಅಲ್ಲಿ ಹೇಗೆ ನಾವು ಕಟ್ಟಿರ್ತೇವೆ ಅದು ಮುಖ್ಯ. ಕೆಲವೊಂದು ವಸ್ತುಗಳನ್ನು, ಈಗ ಉದಾಹರಣೆಗೆ ಸೊರೆ, ಅದನ್ನು ನಾವು ಅಷ್ಟು ಸಮಯ ಸ್ವಲ್ಪ ಸಮಯ ಸೊರೆಯಲ್ಲಿ ಹಿಡಿದು ಸೊರೆಕಾಯಿಯಲ್ಲಿ ಇಡುವಂಥದ್ದು ಅಗತ್ಯ ಉಂಟು. ಕೆಲವೊಂದು ವಿಷಯಗಳು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಗೋಲ್ಡ್ ಫ್ಯಾಮಿಲಿಗೆ ಸೇರಿದಂಥದ್ದು ಸೌತೆ ಇರ್ಬೋದು, ಸೊರೆ ಇರ್ಬೋದು, ಹೀರೆ ಇರ್ಬೋದು, ಇಂಥವು ಕೆಲವೆಲ್ಲ ಅವು 3 ತಿಂಗಳ ನಂತರವೇ ಜರ್ಮಿನೇಷನ್ ಆಗುವಂಥದ್ದು. ಸೊ ಅಂಥದ್ದನ್ನು ನಾವು ಮೊದಲೇ ಅದನ್ನು ಹಾಗೆ ಹಾಕಿ ಬಿಡುವ ಅಂತ ಹೇಳಿದ್ರೆ ಇಲ್ಲ, ಅದೇ ಸೌತೆ ಹಳತ್ತಿಗೆ ಇಟ್ಟರೆ ನೀವು ನೋಡಿ ಅದರಲ್ಲಿ ಜರ್ಮಿನೇಟ್ ಆಗಿರ್ತದೆ, ಅದಕ್ಕೆ ನೀರು ಸಿಕ್ಕಿ ಇಲ್ಲ, ಹೊಸ ಸೌತೆಯಲ್ಲಿ ನಿಮ್ಮ ಬೀಜ ಅದೇ ಎಷ್ಟು ನೀರಿದ್ರೂ ಅದು ಜರ್ಮಿನೇಟ್ ಆಗುದಿಲ್ಲ. ಸೊ ಇದರ ಅರ್ಥ ಏನಂತಂದ್ರೆ ಅದಕ್ಕೆ ಅದದ್ದೇ ಸಮಯದಿರ್ತದೆ, ಆ ಸಮಯದಲ್ಲಿಯೇ ನಾವು ಅದನ್ನು ನಾವು ಹೊರಗೆ ಹಾಕಬೇಕು. ಅಲ್ಲಿಯವರೆಗೆ ಅದನ್ನು ಹೇಗೆ ಕಾಪಿಡುದು ಆ ರೀತಿಯಲ್ಲಿ ಕ್ರಮಬದ್ಧವಾಗಿ ಕಾಪಿಡಬೇಕು. ಅದೇ ಇನ್ನು ನರ್ಸರಿ, ಇನ್ನು ಸ್ವಲ್ಪ ಇದರ ಬಗ್ಗೆ ಹೇಳುದಿದ್ರೆ ನರ್ಸರಿ, ನರ್ಸರಿಯಲ್ಲಿ ನಾವಿಲ್ಲಿ ಏನೆಲ್ಲ ಬೆಳಿತೇವೆ ವಾರಣಾಸಿ ಫಾರ್ಮ್ಸಲ್ಲಿ, ಅಡಿಕೆ, ತೆಂಗು, ಕೊಕ್ಕೋ, ಜಾಯಿಕಾಯಿ, ಕಾಳುಮೆಣಸು, ಈ ಎಲ್ಲ ಗಿಡಗಳನ್ನು ನಾವು ಇಲ್ಲಿ ತಯಾರು ಮಾಡಿ ನಾವು ರೈತರಿಗೆ ವಿತರಣೆ ಮಾಡ್ತೇವೆ. ಅದು ಒಂದು ನಮಗೆ ದೊಡ್ಡ ಒಂದು ವ್ಯಾಲ್ಯೂಡೇಷನ್ ಅಂತ ಹೇಳ್ಬೋದು. ಮತ್ತೇನು ಮನೆಯಲ್ಲೇ ಬೆಳೆಯುವಂಥದ್ದು ಅರಸಿನ ಹುಡಿ ಇರ್ಬೋದು, ಆಮೇಲೆ ಹೆಸರು ಕಾಳು ಇರ್ಬೋದು, ನಮ್ಮ ಖರ್ಚಿಗೆ ಮನೆ ಖರ್ಚಿಗೆ ಅಕ್ಕಿ ಹೇಗೂ ಆಯ್ತಲ್ಲ, ನಂತರ ಹುಣಸೆ ಹುಳಿ ಇರ್ಬೋದು, ಇದನ್ನ ಎಲ್ಲವನ್ನು ನಾವು ನಮ್ಮ ಮನೆ ಖರ್ಚಿಗೆ ಆಗುದನ್ನ ನಾವು ಯಾವ್ದೆಲ್ಲ ಸಾಧ್ಯತೆ ಉಂಟು ನಿಮಗೆ ಇಲ್ಲಿ ಬೆಳಿಲಿಕ್ಕೆ ಅದನ್ನೆಲ್ಲ ಬೆಳೆದು ಉಪಯೋಗ ಮಾಡ್ತೇವೆ. ಒಳ್ಳೆಯದು. ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿಯವರೇ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಒಂದು ಅಗತ್ಯ ಏನು, ಯಾವ ರೀತಿ ಮಾಡುವಂತಹದ್ದು, ಇದರಿಂದ ಏನೇನು ಅನುಕೂಲತೆಗಳಿವೆ, ಈ ವಿಚಾರವಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಈ ಕುರಿತು ಅಡ್ಡಿಯನಡ್ಕದ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ.